ದೀಪ ಬೇಕೆ ಬೇಕು ನನ್ನ ಕಣ್ಣು ಸಾಕು ದೀಪ ಬೇಕೆ ಬೇಕು ನನ್ನ ಕಣ್ಣು ಸಾಕು ರಾಜ ಮೈ ಎಲ್ಲ ನಿಂಚಾಯ್ತು ನೀ ಸೋತು ಜುಮ್ಮೆಂತು ರಾಜಾ